ಅವರಾಗಿನಿ ವಿನಿನಂತನೇನಾ ತನುವುಲೋನಿ ಅಣುವಣುವು ಕರಿಗಿಂಚೆ ಅಮೃತವಾಹಿನಿ ಆ ಶಿವರಂಜನಿ ಅವರಾಗಿನಿ ಸಿಗಲೋಣ ಸಿರಿಮಲ್ಲಿವಿ ಸಂಗೀತ ಗಗನಾನ ಜಾವಿಲ್ಲಿವಿ ರಾಗಾಲ ಸಿಗಲೋಣ ಸಿರಿಮಲ್ಲಿವಿ ಸಂಗೀತ ಗಗನಾನ ಜಾವಿಲ್ಲಿವಿ ಸ್ವರ ಸುರ ಝರಿ ತರಂಗಾನಿವಿ ಸ್ವರ ಸುರ ಝರಿ ತರಂಗಾನಿವಿ ಸರಸ ಹೃದಯ ವೀಣಾವಾಣಿವಿ ಶಿವರಂಜನಿ ಅವರಾಗಿಣಿ ಕನುಲು ಪಂಡು ಮುಂದೆಲ ಗನುಲು ಶ್ರೀಮಣಿ ರುಕ್ಮಿಣಿ ರಾಶೀಕೃತ ನವರ ಸಮಯ ಜೀವನ ರಾಗ ಚಂದ್ರಿಕಾ ಲಲಿತ ಲಾವಣ್ಯ ಭಯದ ಸೌಂದರ್ಯ ಕಲಿತ ಚಂದ್ರಿಕಾ